ನಾವೇನು ಮಾಡ್ತೀವ್ರಿ ಈಗ ಮಳೆ ಆಶ್ರಿತ ಮೇಲೆ ಹೆಚ್ಚು ಅವಲಂಬನೆ ಬಿಟ್ಟಿರ್ತೀವ್ರಿ ನಾವು. ಈಗ ನಾವೇನು ಮಾಡ್ತೀವ್ರಿ, ತಿಪ್ಪೆ ಗೊಬ್ಬರ ಹಾಕೋದಾರೆ ಕಟ್ಟಿಗೆ ನಾವನ್ನ ಬಿತ್ತನೆ ಮಾಡೋಕ್ಕಿಂತ ಮೊದಲ ಒಂದು 15-20 ದಿವಸ ಮುಂಚಿತವಾಗಿ ನಾವು ಕಟ್ಟಿಗೆ ಗೊಬ್ಬರ ಆಗಲಿ ಅಥವಾ ಕಾಂಪ್ಲೆಕ್ಸ್ ಗೊಬ್ಬರ ತೊಗೊಂಡು ಹಾಕೋದಕ್ಕೆ ನಾವು ಹಾಕಿರ್ತೀವಿ ಸರ. ಅಂತ ಬಿತ್ತನೆ ಟೈಮ್ ಬಂತಂದ್ರೆ ನಾವು ಸಾಲು ಹೊಡೆದ ನಾವು ತೊಗರಿ ಹಾಕೋದ್ರ ಸಹಿತವಾಗಿ ತೊಗೋತೀರಿ ಸರ. ಈ ಸಾರ್ವಜನಿಕ ರಂಜಕ ಪೊಟ್ಯಾಸ, ಸಾರ್ವಜನಿಕ ಸ್ವಲ್ಪ ಕಡಿಮೆ ತೊಗೋತೀವ್ರೆ, ರಂಜಕ ಒಂದು ಸ್ವಲ್ಪ ಪೊಟ್ಯಾಸ ಒಂದು ಸ್ವಲ್ಪ ಹೆಚ್ಚು ತೊಗೋತೀವ್ರೆ, ತೊಗೊಂಡು ಮಿಶ್ರಣ ಮಾಡಿ ನಾವು ಬಿತ್ತನೆ ಮಾಡ್ತೀವಿ ಸರ್. ಮತ್ತು ಇನ್ನೊಂದು ಏನು ಮಾಡ್ತೀವಿ ಸರ, ಬಿತ್ತನೆ ಆದಮೇಲೆ ಎಲ್ಲಿ ಇವಿಸಿ ಬಿಡೋದಿಲ್ಲ ಸರ, ಕಸ ಬಂದು ಎಲ್ಲಿ ಇದನ್ನು ಮಾಡೋದಿಲ್ಲ, ಅಗದಿ ಸ್ವಚ್ಛತೆ ನಾವು ಇಟ್ಕೊಂಡು ಬಿಟ್ಟಿರ್ತೀವಿ ಮೊದಲು. ಅಂದ ಮುಂದೆ ಅದು ಇದನ್ನು ಮಾಡೋದಾಗ್ರಿ ಸರ, ಒಂದು ಸ್ವಲ್ಪ ಎತ್ತರ ಬರ್ತಿರ್ತೀವಿ, ಒಂದು 4-5 ಫುಟ್ ಬಂದ್ರೆ ಆ ಮೇಲಿನ ಒಂದು ಸ್ವಲ್ಪ ತುದಿ ಚಾರ್ಣಿ ಮಾಡ್ತಿರ್ತೀವಿ ರೀ. ಹೆಚ್ಚು ಪಡ್ಲು ಹೊಡೆಯೋದ್ರಿಂದ ನಮಗೆ ಉತ್ಪನ್ನ ಹೆಚ್ಚು ಮಾಡ್ಕೋಬೋದು, ಹೆಚ್ಚಾಗ್ಬೋದು, ನೀರು ಕೊಟ್ಟ ಆಗದಿ ಫಸ್ಟ್ ಕ್ಲಾಸ್ ಆಗದಿ ನಮ್ಮದು ಇಳುವರಿ ಭಾಳ ಚಲೋ ಅನ್ಸುತ್ತೆ ರೀ. ಈಗ ಮತ್ತೆ ನೀರಿನ ವ್ಯವಸ್ಥೆ ಇಲ್ಲ, ಒಣ ಬೇಸಾಯ ಅದಲ್ಲ ನಿಮ್ದು? ನಾವು ಜೋಳ ಆದರೂ ಬರೀ ಮಳೆ ಮೇಲೆ ರೀ ಸರ, ಯಾಕಂದ್ರೆ ಜೋಳಕ್ಕೆ ನೀರು ಹಾಸಿಲ್ಲ ರೀ ನಾವು. ಹಾಸಿಲ್ಲ ಅಂದ್ರೂ ಸತ್ಯವಾಗಿ ನಾವು ಈಗೇನು ನಾವು ಕಟ್ಟಿಗೆ ಗೊಬ್ಬರ ಹಾಕೋದ್ರಿಂದ ಮತ್ತು ಇವು ಸಾರ್ವಜನಿಕ ಪೊಟ್ಯಾಸಿಯಂ ರಂಜಕ ಹಾಕೋದ್ರಿಂದ ಅದು ಸಾರ್ವಜನಿಕ ಕಡಿಮೆ ಮಾಡ್ತೀವಿ ರೀ. ಪೊಟ್ಯಾಸಿಯಂ ಮತ್ತು ರಂಜಕ ಒಂದು ಸ್ವಲ್ಪ ಹೆಚ್ಚು ಹಾಕೊಂಡಿದ್ದಂದ್ರೆ ನಾವು ಅನುಕೂಲ ಆಗ್ತದೆ ಸರ, ಬೆಳೆ ಚಲೋ ಬರ್ತದೆ, ಅದೇನು ರೆಡಿ ಇಲ್ಲ. ಈಗ ಒಣ ಬೇಸಾಯದೊಳಗೆ ನೀವು ಕೃಷಿ ಮಾಡ್ತಾ ಇರೋದಿಂಥದ್ದು ಹೆಸರಲ್ಲಿ ಗೊಬ್ಬರ ಉಪಯೋಗ ಮಾಡಿದ್ರೆ ನಿಮಗೆ ಭಾಳ ಅನುಕೂಲ ಆಗ್ತದೆ. ನೀವು ಏನಾದರೂ ತಿಪ್ಪೆ ಗೊಬ್ಬರ ಹೆಚ್ಚಿನ ಪ್ರಮಾಣದೊಳಗೆ ಉಪಯೋಗ ಮಾಡಿ ಬರವಲ್ದಿ ರೀ, ಯಾಕೆ ಆ ತಿಪ್ಪೆ ಗೊಬ್ಬರ ಹಾಕೋದ್ರಿಂದ ಏನಾಗತ್ತೆ ರೀ, ಅವ್ರು ಬರೇ ಅಲ್ಲಿ ಕಸ ಇಲ್ಲಿ ಕಸ ತೆಗೆದು ತಿಪ್ಪೆ ಹೋಗಿರ್ತಾರೆ, ಅದನ್ನು ಹೋದ ಹೊಲದಾಗೆಲ್ಲ ಕಸನ ಮಾಡ್ಕೊಂಡು ಆಗತ್ತೆ ರೀ. ಕಸ ತೆಗೆಲ ಈಗ ಹೆಣ್ಮಕ್ಳು ಪಗಾರ ಆಗಲಿ ಇದನ್ನಾಗಲಿ ಅವ್ರಿಗೆ 4-5 ರೂಪಾಯಿ ಪಗಾರ ಇದ್ದೀನ, ಮತ್ತು ಅದೇನು ಮಾಡೋದಂತ ನಾವು ಸ್ವಂತ ನಾವು ಏನು ಮಾಡ್ತೀವಿ ರೀ, ಗೊಂಜಾಳದ ಕಳೆದ ಅಲ್ಲಿ ಹೋಗೋದು ಒಂದು 2 ಗಾಡಿ ಹಾಳು ಮನೆ ಹೋಗೋದು ಒಂದು ಸ್ವಲ್ಪ ನೀರು ಬಿಟ್ಟು ಅಂದ್ರೆ ನಮ್ಮದು ಕಾಂಪ್ಲೆಕ್ಸ್ ಗೊಬ್ಬರ ತಯಾರಾಗಿರುತ್ತೆ ರೀ. ಅದನ್ನು ನಾವು ಅದ್ರಾಗ ಒಂದು ಸ್ವಲ್ಪ ಸುಪ್ರಪಾಸ್ಪೆಟ್ ಒಗಿತೀವಿ ರೀ, ಒಗೆದ ಹಾಳು ಮಣ್ಣ ಸುಪ್ರಪಾಸ್ಪೆಟ್ ಒಗಿದೀವಿ ಅಂದ್ರೆ ರೀ, ಮೊದಲೇ ನಾವು ಅದನ್ನು ಏನು ಮಾಡ್ತೀವಿ ಸಿಂಪಲ್ ಮಾಡಿಬಿಡ್ತೀವಿ ರೀ. ಒಗದ ಮೇಲೆ ಅಂತಾರೆ ಬೀಜದ ಕೂಡ ಏನಿತ್ತಲ್ಲ ನಾವು ಹೇಳಿದ್ರಲ್ಲ, ಬೀಜದ ಕೂಡ ಒಂದು ಸ್ವಲ್ಪ ಸಾರ್ವಜನಿಕ ಕಡಿಮೆ ಮಾಡ್ಕೊಂಡು ರಂಜಕ ಪೊಟ್ಯಾಸಿಯಂ ಸ್ವಲ್ಪ ಹೆಚ್ಚು ಮಾಡ್ಕೊಂಡು ನಾವು ಈಗೇನು ಟ್ಯಾಕ್ಟ್ರಿ ಇದ್ರೊಳಗೆ ಬಂದಿರ್ತೈತಿ ಗೊಬ್ಬರದ ಮಿಕ್ಸ್ ಹಾಕಿ ಮಾಡೋದು, ಅದು ಕೂಡ ಇದು ಮಾಡಿ ಬಿತ್ತನೆ ಮಾಡ್ತೀವಿ ಸರ್. ಅದು ಆಗದೆ ಇಳುವರಿ ಚಲೋ ಬರ್ತೈತೆ ಅದು. ಏನು ನಮ್ಮ ತೊಗರಿ ನೋಡ್ರಿ, ಎಕರೆಕ ಒಂದು 3.5 ಕ್ವಿಂಟಲ್ ಸಹಜ ಆಗದೆ ಏನಾದ್ರು ಇದನ್ನು ಮಾಡೋದಿಲ್ಲ. ಅವ್ರ ಮೇಲೆ ನಂಬಿಕೆ ರೀ, ಕೃಷಿ ಇಲಾಖೆ ಅವ್ರ ಮೇಲೆ ಬೀಜ ಇಲ್ಲಿದ್ದ ತೊಗೊಂಡು ಹೋಗ್ತೀವಿ. ಹೊರಗೆಲ್ಲಿ 15 ಆಗಲಿ ಯಾವ ಹೊರಗಿನ ಅಂಗಡಿ ಅಂದ ಹೊಡೆಯಲ್ಲ ರೀ ನಾವು, ಆದರೂ ಚಲ್ಕು ಬಂದವ್ರು ಬೀಜ. ಒಬ್ಬರು ಏನು ಮಾಡ್ತಾರೆ, ಮಹಾರಾಷ್ಟ್ರ ತೇಳೆ ಜತ್ಕೋಗೋದು ಅದು ಮಾಡ್ತಾರೆ ತಂದಿರ್ತಾರೆ ಕರೆ, ಅವರು ನಮ್ಮ ರಾಶಿ ಮಾಡೋಲ್ಲ ಸೀಮಾ ಆಗಿರ್ತಾವ್ರಿ. ಒಬ್ಬರು ಇರ್ತಾರೆ ಮಹಾರಾಷ್ಟ್ರದಿಂದ ಒಂದು ಸ್ವಲ್ಪ ಗೋಧಿ ಪಿದ ಒಂದು ಸ್ವಲ್ಪ ಹೆಸರು ಬರ್ಬೋದ್ರೆ, ಇದೊಂದು ಸ್ವಲ್ಪ ಬದುಕು ಹೆಸರು ಮಾಡ್ತಾರೆ ಅಂದ್ಬಿಟ್ಟು. ನಮ್ಮ ಏನಾದ್ರೆ ನಾವು ಅವ್ರು ಮಹಾರಾಷ್ಟ್ರದಿಂದ ಅದು ತಂದೀವಿ ಅನ್ನೋ ಸ್ವಲ್ಪ ಹೆಚ್ಚು ಗೊಬ್ಬರವಿಗೆ ಅದನ್ನು ಮಾಡೋ ಕಾಳಜಿ ಮಾಡ್ತೀವಿ ನಾವು, ಅದರಷ್ಟು ಕಾಳಜಿ ಇದಕ್ಕೂ ಮಾಡ್ರು ಅದರಷ್ಟೇ ಬರತ್ತೆ ರೀ. ಮಾದೇವರ, ಈಗ ನೋಡ್ರಿ ನೀವು ಪಾಲಾಗಿನಿ ಅಂತ ಹೇಳಿದ್ರಿ, ಪಾಲಾಗಿರ್ಬೋದು ಆದ್ರೆ ನಿಮ್ಗಾಗ್ತದ ಮತ್ತೆ ನಿಮ್ ಖರ್ಚು ಕಡಿಮೆ ಆಗ್ತದೆ, ಇದನ್ನ ಏನಾರ ನೀವು ಮಾಡ್ತಾ ಇದ್ರಿ? ಈಗ ಮೊದಲು ಮಾಡ್ತಿದ್ರಿ ಸರ್, ಈಗ ಏನಾಗ್ಯಾವ್ರಿ ಇದನ್ನ ಚಟ್ನಿ ಮಾಡೋದು ಅವ್ರು ಚಾಲು ಮಾಡ್ಯಾರ. ಒಬ್ಬ ದ್ರಾಕ್ಷಿ ಹೆಚ್ಚನ್ರಿ 2 ಎಕರೆ, ಅವ್ರಿಗೂ ಅವ್ರಿಗೆ ಹೆಚ್ಚಾಗಿರುತ್ತೆ ಮಾಡ್ತೀವ್ರಿ, ಎಲ್ಲರೂ ಕೂಡ ಬರ್ತಾರೆ. ಮತ್ತೆ ಕೆಲಸ ಹೋಗಿರ ಒಂದು ಸ್ವಲ್ಪ ಹೆಚ್ಚಿಗೆ ಮಾತಾಡ್ ಓಡಿ ಬರ್ತಾರೆ ಮಾಡ್ತಾರೆ, ಆದ್ರೂ ಸ್ವಲ್ಪ ಹಾಳು ಹೇಳಿರ್ತೀವ್ರೆ, ಎಲ್ಲ ಹೊಂದಾಣಿಕೆ ಮಾಡಿ ಮಾಡ್ಕೋತ ಹೊಂಟಿದೀವ್ರಿ. ಏನು ಸಮಸ್ಯೆ ಆಗ್ತದೆ ನಿಮಗೆ ದಿನನಿತ್ಯ ಒಕ್ಕಲ್ತನ ಮಾಡಬೇಕು ಅನ್ನುವಂಥ ಒಂದು ಸಂದರ್ಭದೊಳಗೆ ನಿಮಗೆ ಖರೆ ಇದು ಕಷ್ಟದಪ್ಪ, ಇದನ್ನು ಮಾಡಬಾರ್ದು, ಇದನ್ನು ಮಾಡಬೇಕು ಅಂತ ಯಾವ್ದು ಅನಿಸ್ತದೆ ನಿಮಗೆ? ಇಲ್ಲ, ಕಷ್ಟ ಅದ್ರಿ ಸರ್, ನಮಗೆ ಮಳೆ ಹಸಿರತ್ ಮೇಲೆ ಹೆಚ್ಚಿನ ಹೆಚ್ಚು ಅದಾವ್ರಿ. ನಾವು ಈ ನೀರಾವರಿ ಏನಾಗ್ತದೆ ಸರ, ಈ ಕಿನಾಲ್ ನೀರು ಬಂದವ್ರಿ, ಕೆಲವೊಂದು ಒಂದು ದಿವಸ 2 ದಿವಸ ಹಾಳು ಹರಿತೈತ್ರಿ, ಆ ಹಳದ ನೀರು ನಾವು ಜಗಿಸ್ತೀವ್ರಿ, ಅವು ಹಾಳೆ ಆಗದ ಒಂದು 3 ದಿವಸನೇ ಬಂದಾಗ್ತತ್ತರ, ಅವು ಬಂದಾಗ ನಮಗೆ ಒಂದು ಸ್ವಲ್ಪ ನೀರಿನ ತೊಂದರೆ ಆಗ್ತತ್ತರಿ. ತಮ್ಮ ಎಜುಕೇಷನ್ ಎಲ್ಲಿ ತನಕ ಆಗಿದೆ? ನಂದು BA 2 ಐತ್ರಿ. ಅಲ್ಲ, ಈಗ ತಾವು ಹೇಳಿದ್ರಿ ಮಳೆ ನಮಗೆ ಯಾವಾಗ ಬರ್ತದೋ ಗೊತ್ತಾಗಂಗಿಲ್ಲ, ಸಮಸ್ಯೆ ಆಗ್ತದೆ, ಮಳೆ ಬಂದ್ರೆ ಬೆಳೆ ಇಲ್ಲ ಅಂತಂದ್ರೆ ಆಗಂಗಿಲ್ಲ ಅಂಥೇಳಿ. ಲಾಸ್ಟ್ ಟೈಮ್ ತೊಗರಿ ನಾವು ಬಿತ್ತಿದ್ದೀವಿ ರೀ, ಮಳೆ ಆಗಿತ್ತು ಸ್ವಲ್ಪ ಬಿತ್ತನೆ ಮಾಡಿದೀವಿ ರೀ, ಮಳೆನ ದಂಡಿತಾಗ ಬರಲಿಲ್ಲ ರೀ, ಮಳೆನ ಕಡಿಕ್ ಲಾಸ್ಟ್ಗೊಂದು ನಾವು ಮಾಯ ನೀರು ತೊಗೊಂಡು ಹೊಡೆದೀವಿ ರೀ, ಅದು ಹೆಂಗೆ ರೀ ಕೃಷಿ ಹೊಂಡ ತುಂಬಿರ್ತೀವಿ ರೀ, ಅದರಿಂದ ನಾವು ಪೈಪ್ ಅದಾವ್ರಲ್ಲ ಸ್ಪ್ರಿಂಕ್ಲರ್ದು ಪೈಪ್ಗಳು ರೀ, ಆ ಪೈಪಿಂದ ತೊಗೊಂಡು ಬಂದು ನಾವು ಒಂದು ನೀರು ಪೂರ ಹಾಸಿದೀವಿ ರೀ. ಹಂಗೆ ಪ್ರಾಬ್ಲಮ್ ಬಂದ್ಬಿಡ್ತದೆ ಸರ್, ಮಳೆ ಆಗಲಿಲ್ಲ ಅಂದ್ರೆ ಸ್ವಲ್ಪ ನಮಗೆ ಕಷ್ಟ ಇದ್ದಾರೆ. ಈಗ ಏನು ಮಳೆ ಯಾವಾಗ ಬರ್ತದೆ, ಮಳೆ ಬರ್ತದೋ ಇಲ್ಲೋ, ಈ ಎಲ್ಲ ವಿಚಾರಗಳು ಈಗ ನಮಗೆ ಭಾಳ ನಮ್ಮ ಕೃಷಿ ಒಳಗೆ ಅದನ್ನು ಬಳಸ್ಬೋದಲ್ಲಪ್ಪ ಅನ್ನುವಂಥ ಒಂದು ವಿಚಾರ ಇಟ್ಕೊಂಡು ಇದ್ರ ಬಗ್ಗೆ ಮಾಹಿತಿ ನೀವು ಎಲ್ಲಾದರೂ ತೊಗೊಳ್ತಾ ಇದ್ದೀರಿ? ನಮಗೆ ಮಳೆ ಬಗ್ಗೆ ಆಗಲಿ ಸತತವಾಗಿ ಯಾವಾಗಲೂ ನಮಗೆ ಹೇಳ್ತಿರ್ತಾರೆ ಅಂತ. ಹೆಂಗೆ ರೀ, ಮತ್ತು ಏನು ಮಳೆ ಬರಲಿಲ್ಲ ರೀ, ಹೆಂಗೆ ರೀ ಅಧ್ಯಕ್ಷರ, ನನಗೆ ಏನಿಲ್ಲ, 4 ದಿನದಾಗ ಮಳೆ ಬರ್ತದೆ, ಏನು ನೀರಿನ ವ್ಯವಸ್ಥೆ ನಟ್ಟ ಮಾಹಿತಿ ಪುನಃದಿಂದ ಹೆಚ್ಚಾಗ್ತದೆ, ಅದರಿಂದ ನಮಗೆ ಹೇಳ್ತಾರೆ ಸರ್, ಮಳೆಗಾಲದ ಹೇಳ್ತಾರೆ. ಮತ್ತು ಯಾಕಂದರೆ June 7 ಅನ್ನೋದ್ರಾಗ ಮಳೆ ಸಣ್ಣಾಗಿ ಶುರುವಾಗಿರ್ತೈತೆ ರೀ, ಇವು ಈಗೇ ನೋಡ್ರಿ ಇನ್ನು ಇನ್ಮೇಲೆ ಮಳೆಗಾಲ ಚಾಲು ಹೋಗ್ತಾರೆ, ದೊಡ್ಡ ಮಳೆಗಳು ಬಿದ್ದು ಅಂತೇಳಿ ರೀ, ನಮ್ಮ ಒಡ್ಡ ವಾರಿ ಎಲ್ಲ ತುಂಬ್ತಾರ, ನಮ್ಮದು ಹಳದಂಡೆಗೆ ಐತ್ರಿ, ನೀರು ಹರಿತೈತ್ರಿ, ನೀರು ನಿಂದಿರ್ತಾವ. ಮತ್ತು ನಮ್ಗೆ ಏನು ಮಾಡ್ತೀವಿ ರೀ, ಈ ಒಡ್ಗಳ ನಿರ್ಮಾಣ ಮಾಡಿದ್ರಿ, ಲಾಟಾಟ ನಾವು ಮಾಡಿದೀವ್ರಿ. ಅವು ಹಳ್ಳದಂಡೆ ಒಂದು, ನಡು ಒಂದು, ಇದ್ರದೊಂದು ಮಾಡೋದ್ರಿಂದ ಅಷ್ಟು ಒಡ್ಗಳನ್ನು ಮಾಡಿರಿ, ಹೆಂಗೆ ಮಾಡಿರಿ, ಯಾರು ನಿಮಗೆ ಮಾರ್ಗದರ್ಶನ ಮಾಡಿದ್ರು ಅಂಥೇಳಿ? ಅವು ಏನಿಲ್ಲ, ನಮ್ಮ ಕೃಷಿ ಇಲಾಖೆಯವರು ಅವ್ರೇನು ಬಂದಿದ್ರಲ್ಲ ಸರ, ಅವ್ರು ಒಡ್ ನಿರ್ಮಾಣ ಅವರ ಮಾಡಿದಾರೆ ಸರ್, ನಾವೇನು ಮಾಡಿಲ್ಲ, ಅವ್ರು ಮಾಡಿದ್ದವ್ರಿ. ಅವೆಲ್ಲ ನೀರು ನಿಂದಿರುವಂಥ ಕೆಪಾಸಿಟಿ ನಾವು ಮಾಡಿದ್ದೀವಿ, ಅದನ್ನು ಆ ನೀರು ಹೊರಗೆ ಸಸ ಬಿಡೋದಿಲ್ಲ ರೀ. ಭಾಳ ಮಳೆ ಇದನ್ನ ಆತವ್ರೆ ಸಾಂಡ್ಲೆ ಹರಿದು ಹೋಗುವಂಥದ್ದು ಒಂದು ವ್ಯವಸ್ಥೆನೂ ಇಟ್ಟಿದ್ದೀವಿ ರೀ. ಅದನ್ನು ಅಂದ್ರೆ ಈ ಒಡ್ಡುಗಳಿಂದ ನೀರೆಲ್ಲ ಅನುಕೂಲ ಆಗ್ತದೆ ಸರ್. ಮಳೆ ಇದನ್ನ ಮಾಡ ನಾವು ಏನು ಮಾಡ್ತೀವಿ, ಹೆಚ್ಚುವರಿ ನೀರು ನಾವು ಭಾಳ ಬಿಡುವುದಿಲ್ಲ ರೀ. ಎಲ್ಲ ಹಿಂಗೂ ಕಾರ್ಯಕ್ರಮ ಹಿಂಗೂ ಒಂದು ಸ್ವಲ್ಪ ಹೆಚ್ಚು ಇಟ್ಟಿರ್ತೀವಿ ರೀ. ಹೆಚ್ಚಿನ ಮಳೆ ಆತಂದ್ರೆ ತಾನು ಆಟೋಮೆಟಿಕ್ ಅದು ಹಾರಿ ನೀರು ಹೋಗ್ತದ್ರಿ, ಅದೇನಿರಲಿಲ್ಲ. ಒಡ್ಡವಾರಿ ಹರಿಯುವಂಗೆ ಏನು ಮಾಡಿಲ್ಲ, ಸಾಂಡ್ ಬಿಟ್ಟಿದೀವಿ ರೀ. ಸಾಂಡ್ಲೆ ನೀರು ಹರಿದು ಹಳಕ್ಕೆ ಕೂಡ್ತತ್ರಿ, ನಾವು ಹಳದಂಡೆಗೆ ತೋಟದ್ರಿ, ಹಳದಾಗೆ ಸೇರಿಬಿಡ್ತೈತೆ ನೀರು. ಮತ್ತು ನಮ್ಮ ಜಮೀನೆಲ್ಲ ಹಿಂಗೂ ಅಂತವೂ ಅದಾವ್ರಿ, ಯಾಕಂದ್ರೆ ಹಳ್ಳ ಆ ಜೋಳಿನ ನೀರೆಲ್ಲ ಹಳದಾಗ ಪಾಸ್ ಆಗಿ ಹೋಗಿಬಿಡ್ತದ. ಅದರ ಈಗ ಮತ್ತೆ ನೀವು ನೀರಾವರಿ ವ್ಯವಸ್ಥೆ ಯಾಕೆ ಮಾಡ್ಕೊಂಡಿಲ್ಲ, ನಿಮ್ಮ ಹಳ್ಳದಿಂದ ನೀರು ತಗೋಬೋದಲ್ಲ ನೀವು? ಅದು ಹಳ್ಳದಿಂದ ನೀರು ಸರ ಹರಿದಿಲ್ಲ ಭಾಳ. ಈಗೇನು ಕಿನಾಲ್ ಏನು ಬಂದಿದ್ರು ಸರ, ಈಗ ತೊಂದರೆ ಆಗ್ತತ್ರಿ. ತುಂಗಳಕ್ಕೆ ನೀರು ಈಗ ಇದ್ರೂ ಸತ್ವಾಗಿ ಸಾವಳಿಗೆ ಅವ್ರು ಬಿಡುವುದಿಲ್ಲ ರೀ. ಈಗ ಹಳ್ಳದ ನೀರು ಬಂದರೂ ಸತ್ವಾಗಿ ನಾವು ಈಗ ನಮ್ಮ ಹಳ್ಳಕ್ಕೆ ಕರೆಂಟದ್ದು ಒಂದು ಇದನ್ನು ಇರೋದಿಲ್ಲ ಅಲ್ರಿ, ಸಂಕ್ಷನ್ ತೊಗೋಬೇಕಾದ್ರೆ ಪ್ರಾಬ್ಲಮ್ ರೀ. ಮತ್ತು ನಾವು ಅಲ್ಲೇ ಕೃಷಿ ಹೊಂಡ ಆಟ ಮಾಡಿದ್ವಿ, ನೀರು ಆಟ ತುಂಬ್ಕೋತೀವಿ ರೀ. ಹಳ್ಳದ ನೀರು ಹಾಳು ಹರಿದ್ರೆ ನಮ್ಮ ಬಾಯಿಗೆ ಆಟ ನೀರು ಹೆಚ್ಚಾಗ್ತಾವ ರೀ. ನೀರು ಹೆಚ್ಚಾಗೋದ್ರಿಂದ ನಾವು ಅಲ್ಲೇ ಬಾಯಿ ನೀರು ಸ್ವಲ್ಪ ಹಳ್ಳದ ನೀರು ತೊಗೊಳ್ಳೋವಂಥ ಅವಶ್ಯಕತೆ ಬಿದ್ದಿಲ್ಲ ರೀ. ಯಾವಾಗ ಒಮ್ಮೆ ಕೊಳೆ ಅಣ್ಣ ತಮ್ಮಂದ್ರಿಂದ ನೀವು ನೀರು ತೊಗೋಬೇಕು, ನಾವು ಯಾವಾಗ ರೀ ಕೊಳೆ ಬಿದ್ದಾಗ ಅಷ್ಟೇ ಮಾತ್ರ ನಾವು ಹಳ್ಳದಿಂದ ತೊಗೋತೀವಿ ರೀ. ಮತ್ತು ಒಂದನ್ನು ಎರಡನ್ನ ನೀರು ಬೇಕಾಗಿತ್ತು ಅಂದ್ರೆ ನಮ್ಮ ಅಂತಮ್ರೊಳಗೆ ಏನು ಸಾಮೂಹಿಕವನ್ನು ಬಾಯಿಗಳದಾವಲ್ಲ ಬಾಯಿನಿಂದ ತೊಗೋತೀವಿ ರೀ. ನಿಮ್ಮದೇ ಆದಂಥ ವ್ಯವಸ್ಥೆ ನೀವು ಇನ್ನೂ ಮಾಡ್ಕೊಂಡಿಲ್ಲ? ಮಾಡ್ಕೊಂಡಿಲ್ಲ ಸರ್. ನಾವು ಈಗ ಏನಂತಿಲ್ಲ, ಬೇರೆ ಅದೊಂದು ಮೂರ್ನಾಲ್ಕು ವರ್ಷ ಆತ್ರಿ ನಾವು ಹಂಗೆ ಇನ್ನ ಈಗೇನು ಅರ್ಜಿ ಹಾಕಿಲ್ಲ ನೀವು ಅದಕ್ಕೆ? ಇನ್ನ ಇಲ್ರಿ ಸರ್, ಮಾಡ್ತೀವಿ ರೀ. ನಮ್ದು ಏನಾಗಿದೆ ಸರ, ಇನ್ನೊಂದು ಸ್ವಲ್ಪ ಹಳ್ಳದ ಕಡೆ ಒಂದು ಸ್ವಲ್ಪ ಗಿಡಗಳು ಅದಾವೆಲ್ಲ ಕೆತ್ತು ಹೋಗೋದು, ಅದನ್ನು ಸ್ವಲ್ಪ ಒಡ್ಡ ಒತ್ತಿಸಿ ಆಗ ಒಂದು ಕೃಷಿ ಹೊಂಡ ಮಾಡ್ಬೇಕಂತ ಮಾಡಿದ್ರು. ನಮ್ಮ ಬರೀ ಮಳೆ ಆಸರಿ ಇರ್ತದ ನಮ್ಮ ಬೆಳೆ ರೀ. ಮತ್ತು ನೀರಾವರಿನ ಮಾಡಿದ್ರೆ ಮಾತ್ರ ಸಾಧ್ಯ ರೀ, ದ್ರಾಕ್ಷಿ ಆಗಲಿ ಇವು ಆಗಲಿ ಮಾಡಿದ್ರೇನ ನೀರು ಸತತ್ತತ್ರೆ. ಈಗ ನಾವೇನು ಮಾಡ್ತೀವಿ ರೀ, ಗೊಂಜಾಳ ಆದ್ರೂ ಜೂನ್ ಜುಲೈದಾಗ ಹಾಕಿರ್ತೀವಿ ನಾವು. ಅವೆಲ್ಲ ಮಳೆಗಾಲ ಒಂದು ಎರಡು ಮೂರು ಮಳೆ ಆಗೋದಕ್ಕೆ ಲಾಸ್ಟ್ ಒಂದು ಟೈಮ್ ನೀರು ಹಾಕಿ ಗೊಂಜಾಳ ಕಡೆಗೆ ಹಾಕಿಬಿಡ್ತಾವ್ರೆ. ಒಮ್ಮೆ ಮಳೆಗಾಲದಾಗೆ ಕಡೆಗೆ ಹಾಕಿಬಿಡ್ತಾವ್ರೆ. ಒಮ್ಮೆ ಏನಾಗ್ತಾರೆ, ಎಲ್ಲರೂ ದಾಂಡಿಗೆ ಬಂದ ನೀರು ಆಗಲಿಲ್ಲ ಅಂದ್ರೆ ದಾಂಡಿಗೆ ಬಂದಾಗ ಮಾಡ್ಲಾಯ್ತು ಅಂದ್ರೆ ಒಂದು ನೀರು ಬಾಯಿ ನಿಂತು ಹಾಕೋದೈತ್ರಿ. ಮಾದೇವರ ಇಷ್ಟೆಲ್ಲ ಸವಾಲುಗಳ ನಡುವ 3 ಎಕರೆ ಜಮೀನೊಳಗೆ ಒಂದು ಸರಾಸರಿ ಇಳುವರಿ ಆದಾಯ ಎಷ್ಟು ಬರ್ತದೆ ನಿಮಗೆ? ನಾ 2 ಎಕರೆ ತೊಗರಿ ಹಾಕಿದಾಗ್ರಿ ಸರ, ನಮ್ಮದು 40,000 ಆಗಿದ್ರಿ ಸರ. ದಾರಿನಿ ಹಚ್ಚ ತೊಗರಿದ್ರೆ ದಾರಿನಿ ಹೊಸ ಹಚ್ಚಿ ಮೊದಲೇ ಸಲ ಹಾಕಿದಾಗ ಸುಳಕ್ಕೆ ಕೂತೈತ್ರಿ, 3 ಎಕರೆ ಕೂತೈತ್ರಿ. ನಾವು 2 ಎಕರೆ ಜೋಳ ಒಂದು ಸ್ವಲ್ಪ ಹಾಕಿರ್ತೀವಿ, ಗೋಧಿ ಹಾಕಿರ್ತೀವಿ, ಅವ್ರು ಮನೆಗೆ ಆಗಿಬಿಡ್ತಾವ್ರಿ. ವರ್ಷ ತಕ ಜೋಳ ಗೋಧಿ ನಾವೇನು ಹೊರಗೆ ಕೊಂಡು ತೊಗೊಳೋದಾಗೋದಿಲ್ಲ, ತೊಗರಿ ತೆಗೆದು ನಾವೇನು ರೊಕ್ಕ ಬಂದಿರ್ತಾವಲ್ಲ, ಇವು ಮನೆ ಖರ್ಚಿಗೆ ನಾವು ಇಟ್ಟಿರ್ತೀವಿ ರೀ. ವಾರ ವಾರ ಜೋಳ ಗೋಧಿ ಅನ್ಕೊಂಡು ಕೊಂಡು ತೊಗೊಳ್ದಲ್ರೆ, ಕಡ್ಲಿನೂ ಕೊಂಡು ತೊಗೊಳ್ದಲ್ರೆ ಏನು. ಮತ್ತು ತೊಗರಿ ಮಿಸ್ ಬೆಳೆದಾಗ ನಾವು ಮನೆ ಸಲ ಸೋಯಾಬೀನ್ ಹಾಕಿದ್ದೀವಿ ರೀ, ಮಿಸ್ರು ಬೆಳೆ ಸೋಯಾಬೀನ್ ಹಾಕಿದ್ದೀವಿ ರೀ, ಅರ್ಧ ಹೆಸರು ಹಾಕಿದ್ದೀವಿ ರೀ. ಹೆಸರಕ್ಕೆ ಅದು ನಮಗೆ ಅದು ಇಳುವರಿ, ಸೋಯಾಬೀನ್ದು ಇಳುವರಿ ಬಂತು ಅದು ಒಂದು. ಮತ್ತು ಸಸರ ನಾವು ಒಂದಿಟ್ಟ 3 ಎಕರೆದಾಗ ನಾವು ಸಣ್ಣ ಬಡ ಕುಟುಂಬ ತರಲ್ಲ ಹಾರ್ಲಿ ಹಾಕದಾಗ ಐತೆ ರೀ. ಅಂದ್ರೆ ಒಂದು ಇಷ್ಟೇ ಜಮೀನು ಇದ್ರೂ ಸಹಿತ ಸಂತೃಪ್ತವಾದ ಒಂದು ಜೀವನವನ್ನು ನಡೆಸಬಹುದು ಅಂತ ನಿಮಗೆ ಅನಿಸ್ತದೆ? ನಡೆಸಬಹುದು, ಏನು ಇದನ್ನಿಲ್ಲ ಸರ್, ನಡೀತೈತ್ರಿ, ಆರಾಮ್ ಸರಿ ನಡೀತೈತಿ. ನಾವು ಇಬ್ಬರೇ ಮಾಡ್ತೀವಿ ರೀ ಸರ್, ಹಾಗೆ ಮೆಚ್ಚಿಲ್ಲ. ಗೋಧಿ ಅದಾದ್ರೆ ಗೋಧಿ ಹಾಕಿರೋ ಸಹಿತ ನಾವು ಇಬ್ಬರೇ ತೆಗೆದು ಬಿಟ್ಟಿದ್ದೀವಿ ರೀ. ನಾವು ಒಕ್ಕಲ್ತಂದು ಒಂದು ನೀವು ಸೈಕಲ್ದು ಒಂದು ಇದನ್ನ ಇರ್ತತ್ರಲ್ಲ, ಅದನ್ನು ಜಗ್ಗಿ ಇದನ್ನ ಮಾಡಿ ನಡು ನಡು ಇದ್ದಿದ್ದು ಕಸ ಎಲ್ಲ ತೆಗೆದು ಹೋಗಿದ್ ಬಿಟ್ಟಿದ್ರಿ. ಹಾಂ, ಅದನ್ನು ಮಾಡಿದ್ವಿ. ಮಾ ನಿಮ್ಮದೇ ಕೆಲಸ ನಿಮ್ಮದೇ, ಎಷ್ಟು ಸಾಧ್ಯ ಅಷ್ಟು ಖರ್ಚು ಕಡಿಮೆ ಮಾಡ್ತಾ ಇದ್ರಿ. ಎಷ್ಟು ನೀವು ಖರ್ಚು ಮಾಡ್ತೀರಿ 3 ಎಕರೆ ಜಮೀನದೊಳಗೆ, ಖರ್ಚು ಎಷ್ಟು ಆಗ್ತದೆ ನಿಮ್ಮದು? ನಮ್ದೇನು ಬೀಜ ಗೊಬ್ಬರ ಅದು ಇಷ್ಟು ಅದು ಖರ್ಚು, ಉಳಿದೇನೂ ಇಲ್ಲರಿ. ಅಂದಾಜು ಒಂದು 5,000 ರೂಪಾಯಿ ಒಂದು ಇಟ್ಟರಿ. ಒಂದು ಏನು ಮಾಡ್ತೀವಿ ಸರ, ಈ ಸಾರ್ಜ ಅದನ್ನು ಕ್ವಿಂಟಲ್ಗೆ ಒಂದು 1,300-1,400 ರೂಪಾಯಿ ಹೋಗ್ತತ್ರಿ. ಗೊಬ್ಬರ ಒಂದು ಚೀಲ ತೊಗೊಂಡು ಸುತ್ತೇವೆ, ಒಮ್ಮೆ ಹಾಕೋದಿಲ್ರಿ ಅದನ್ನು. ಎಣ್ಣೆ ಇದಕ್ಕೆ ಒಂದು ಸ್ವಲ್ಪ ಇದು ಮಾಡಿಸಲಾಗಿ ಇಟ್ಟಿರ್ತೀವಿ ರೀ. ಇಷ್ಟೇ ಏನು ಮಾಡಿರಿ ಸತ್ವಾಗಿ ನಾವು ಭಾಳ ಒಂದು ಮಿನಿಮಮ್ ಇದ್ರಾಗಿ ಹೊಂಟಿರ್ತೀವಿ. ನಾವೇನು ಭಾಳ ಖರ್ಚು ಮಾಡಿದ್ರಿ ಸರ್, ಅಂದರೆ ಯಾಕೆ ಖರ್ಚು ಕಡಿಮೆ ಅದರ ರೀ? ನಾವು ಬೀಜ ಬಿತ್ತಕ್ಕಿಂತ ಮೊದಲು ನಾವು ಏನು ಮಾಡಿರ್ತೀವಿ ಸರ, ಕಟ್ಟಿಗೆ ಗೊಬ್ಬರ ಏನು ನಾವು ಏನು ಮಾಡಿರ್ತೀವ್ರಿ, ನಮ್ಮ ಸ್ವಂತ ಗೊಬ್ಬರ ಅದನ್ನು ಒಂದು ನಾವು ಮಾಡಿರ್ತೀವಿ ರೀ. ಸ್ಪ್ರೇ ಒಂದು ಎಲ್ಲ ಮಾಡಿ ರೂಟರ್ ಒಡೆದೆಲ್ಲ ಇದು ಮಾಡಿರ್ತೀವಿ ರೀ, ಅದು ನಮ್ಗೆ ಅನುಕೂಲ ಆಗಿಬಿಡ್ತೈತೆ ರೀ. ಅದು ಏನು ಹೇಳ್ರಿ ಒಂದು ಸ್ವಲ್ಪ? ನಾವು ತಿಪ್ಪಿ ಇದನ್ನು ಮಾಡಿರ್ತೀವಿ ಸರ್, ಗೊಂಜಾಳದ ಕಡದ ತೆಗ್ನಾಗ ಒಗದ ಎರಡು ಗಾಡಿ ಹಾಳು ಅದು ಒಟ್ಟು ಗೊಬ್ಬರ ಆಗ್ತತೆ, ಮಿಕ್ಸ್ ಮಾಡಿ ಒಗದು ಬಿಡ್ತೀವಿ ನಾವು ಹೊಲ್ದಾಗ. ಮೊದಲು ನಾವು ಬೀಜ ಬಿತ್ತಕ್ಕಿಂತ 15 ದಿವಸ ಮುಂಚಿತವಾಗಿ ನಾವೆಲ್ಲ ಒಗದು ಬಿಟ್ಟಿರ್ತೀವಿ ರೀ. ಅದು ಒಗದ ಮೇಲೆ ಅದಕ್ಕೆ ಈ ನಮ್ಮ ಈ ಗೊಬ್ಬರಕ್ಕೆ ನಮ್ಮ ಬೀಜಕ್ಕೆ ಬೇಕಪ್ಪ ಆಗಿರುತ್ತೆ. ಮಾದೇವರ, ಈಗ ನೀವು ಹೇಳಿದ್ರಿ 3.5 ಕ್ವಿಂಟಲ್ ಅಂತೂ ಬಂದೇ ಬರ್ತದೆ ಎಕರೆಗೆ ತೊಗರಿ. ಇನ್ನೂ ಹೆಚ್ಚು ಮಾಡಿ ನಿಮ್ಮ ಇಳುವರಿಯನ್ನು ಹೆಚ್ಚು ಮಾಡಿಕೊಂಡು, ಸುಧಾರಣೆ ಮಾಡಿಕೊಂಡು, ತಂತ್ರಜ್ಞಾನ ಅಳವಡಿಸಿಕೊಂಡು ನಿಮ್ಮ ಒಂದು ಲಾಭದ ಅಂಶವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ನಿಮಗೆ ಸಾಧ್ಯದ, ಇದ್ರ ಬಗ್ಗೆ ನೀವು ವಿಚಾರ ಮಾಡಿ ಮುಂದೆ ಹೌದಪ್ಪ ನಾವು ವಿಜ್ಞಾನಿಗಳನ್ನು ಭೇಟಿ ಆಗಬೇಕು ಕಳಿಸ್ಬೇಕು ಅನ್ನುವಂಥದ್ದು ಏನಾದರೂ ವಿಚಾರ ಮಾಡಿಕೊಂಡ್ರಿ? ಆಯ್ತು ಸರ. ಈಗ ನಾವು ಮೊನ್ನೆ ಗಂಗಾ ಕಲ್ಯಾಣ ಯೋಜನೆ ಒಳಗೆ ಏನು ಕರೆದಿದ್ರು ರೀ, ಸ್ವಂತಕ್ಕೊಂದು ಬೋರ್ ಹಾಕ್ಬೇಕು ಅನ್ನೋದಾದ್ರೆ ಅದು ಮರಾಠ ಇದಕ್ಕೆ ಇಲ್ಲಂದ್ರಿ ಮೊನ್ನೆ ಸಲ, ಇನ್ನು ಮುಂದೆ ಬಂದಾಗ ಹಾಕ್ತೀವಿ ರೀ. ಹಾಕ್ಲಿಕ್ಕೆ ಸತ ನಾವು 1 ಎಕರೆ ದ್ರಾಕ್ಷಿ ಹಸು ಮಾಡೋದು, ಇದ್ರ ಮೇಲೆ ನಮ್ದು ಉಪಜೀವನ ಅಟ್ಗಟ್ಟ ಹಾಕೋತ ಹೋಗೋದ್ರಿ. ನಾವು ಸ್ಟಾಕ್ ಮಾಡಿ ಇಡ್ತೀವಪ್ಪ, ನಮ್ಮ ರೈತರ ಬದುಕು ನಾಳೆ ವಯಸ್ಸಾದ ಮೇಲೆ ನಮ್ದು ಇದು ಹೆಂಗೆ ಅನ್ನಂಗಿಲ್ಲ, ಹಸ್ಬೇಕತ್ತನ್ರಿ. ಅಟ್ಲೀಸ್ಟ್ 1 ಎಕರೆ ಹಾಕೋದು ಹಚ್ತಾನ್ರಿ, ಕೃಷಿ ಹೊಂಡ ಒಂದು ಮಾಡ್ಕೊತಾನ್ರಿ. ಇಲ್ಲದ ಕೆಲವೊಂದು ದಿವಸದಾಗ ಹಾಳು ಇರ್ತೈತ್ರಿ, ಒಂದು 15 ದಿವಸ ಮತ್ತೆ ಹಳಿ ನಮ್ಮ ಮಾಯ ಒಂದು ಐತ್ರಲ್ಲ ಸಾಮೂಹಿಕದಾಗ, ಅದರ ನೀರು ಒಂದು ಸ್ವಲ್ಪ ಕೃಷಿ ಹೊಂಡದಾಗ ತುಂಬಿದ್ ಹೊತ್ತಿಲ್ರಿ, ಅದು ದ್ರಾಕ್ಷಿಗೆ ಅದಕ್ಕೆ ಒಂದು ಸ್ವಲ್ಪ ಮೇಕಪ್ ಆಗ್ತೈತ್ರಿ, ಅದು ಡ್ರಿಪ್ ನಾವು ಏನು ಡ್ರಿಪ್ ಮಾಡಿದ್ವಿ ಹೊತ್ತಿಳ್ರಿ, ಡಿಬ್ಬಿ ನೀರಿಗೆ 1 ಎಕರೆ ಕನಕತ್ತ ಆರಾಮ್ ಸೇರಿರ್ತೈತ್ರಿ. ನಾವು ಅದನ್ನ ದೊಡ್ಡ ಬೆಳೆ ಮುಂದಿನ ಮಾಡೋದು ಅದನ್ನ ಈಗಂತ ಇಟ್ಟ್ರ ಮೇಲೆ ನಡೆದತ್ರೆ ಸುಮ್ಮ ಒಣ ಬೇಸಾಯ ನಾವು ಹೆಸರಿ, ಇದ್ರ ಮೇಲೆ ನಾವು ಇದನ್ನ ಆಗುವುದಿಲ್ಲ ಸರ, ಇದ್ರ ಮೇಲೆ ತೊಂದರೆ ಇರುವುದರಿ ಸರ್. ಒಳ್ಳೇದು ಮಹಾದೇವರ, ಯಾರಾದರೂ ನಿಮ್ಮ ಜೊತೆ ಮಾತಾಡಬೇಕು ಅಂತಂದ್ರೆ ಅವರಿಗೆ ನಿಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? 9663674648. ಆತ್ಮೀಯರೇ, ಮಹಾದೇವ್ ಚವಾಣ್ ಅವರು ತಮ್ಮ ನಂಬರನ್ನು ಹೇಳಿದ್ದಾರೆ, ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬೋದು. 9663664648 ಈ ನಂಬರ್ನ ಸಂಪರ್ಕ ಮಾಡಿ ಅವ್ರ ಜೊತೆಗೆ ಮಾತಾಡ್ಬೋದು. ಒಳ್ಳೆಯದು ಮಹಾದೇವ್ ಖಂಡು ಚವಾಣ್ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರ ಜೊತೆಗೆ ತಾವು ತಮ್ಮ ಕಷ್ಟ ನಷ್ಟಗಳ ಬಗ್ಗೆ ಮತ್ತು ಮುಂದಿನ ಕನಸುಗಳ ಬಗ್ಗೆ ಹೇಳಿಕೊಂಡಿದ್ದೀರಿ, ವಿಚಾರ ವಿನಿಮಯ ಮಾಡಿದ್ದೀರಿ. ಮುಂದಿನ ದಿನಗಳಲ್ಲಿ ತಮ್ಮ ಕೃಷಿ ಸುಧಾರಣೆಯಾಗಿ ಒಳ್ಳೆ ಒಂದು ಇಳುವರಿ ಆಗಲಿ ಅಥವಾ ಒಂದು ಒಳ್ಳೆ ಒಂದು ಲಾಭ ಹುಚ್ಚಿ ಆಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಾವಯವ ಬೇಸಾಯದ ಅನುಭವ ಕುರಿತು ಜಮಖಂಡಿ ತಾಲೂಕು ಸಾವಳಗಿ ಗ್ರಾಮದ ಮಹಾದೇವ್ ಖಂಡು ಚೌಹಾಣ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದ್ದವರು ಡಾ ಸೋಮಶೇಖರ್ ಎಸ್ ರುಳಿ. ಇನ್ನು ಮುಂದೆ ಜನಪದ ಗೀತೆಗಳು. ರಾಮದುರ್ಗದ ದ್ಯಾಮವ್ವ ಯಮನಪ್ಪ ಮಾದರ್ ಹಾಗೂ ಸಂಗಡಿಗರಿಂದ ಚೌಡಿಕಿ ಪದಗಳು. ಈಗ ನೀವು ಕೇಳ್ತಾ ಇರೋ ಜನಪದ ಗೀತೆ ಕಸಬಾ ಜಂಬಗಿಯ ಶ್ರೀಮತಿ ಕೆಂಚವ್ವ ಸಣ್ಣ ತಮ್ಮಪ್ಪಗೋಳ್ ಹಾಗೂ ಸಂಗಡಿಗರಿಂದ ಚೌಡಿಕಿ ಪದ. ಕಾರ್ತಿಕ

ಬಂದ ಅಳಿದಿಂಡ ಹೊಡುವ ತರ ಸಾಗೆ ಇದುವರೆಗೆ ಕಸಬಾ ಜಂಬಗಿಯ ಶ್ರೀಮತಿ ಕೆಂಚವ್ವ ಸಣ್ಣ ತಮ್ಮಪ್ಪಗಳು ಹಾಗೂ ಸಂಗಡಿಗರಿಂದ ಚೌಡಿಕೆ ಪದಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ. ಸಮಯ 7:25. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ನುವಾಲ್ಗಿ ದ್ರಾವಣ ಎಲ್ಲ ಬೆಳೆಗಳಿಗೆ ಬಳಸುವ ಪೋಷಕ ದ್ರಾವಣವಾದ ನುವಾಲ್ಗಿ ಬಳಕೆ ಹಾಗೂ ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವಿದು. ಪ್ರಾಯೋಜಕರು ನುವಾಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ ಬೆಂಗಳೂರು. ನುವಾಲ್ಗಿ. ಕೆಳಗರೆ ಏಲಕ್ಕಿ ಮತ್ತು ಕಾಫಿಯನ್ನ ಸ್ವಲ್ಪ ಜಾಗದಲ್ಲೇ ಬೆಳೆಯುತ್ತಿರುವ ಸೋಮವಾರಪೇಟೆ ತಾಲೂಕು ತಾಕೇರಿಯ ಇಂದಿರಾ ಅವರು ನುವಾಲ್ಗಿಯನ್ನ ಇಷ್ಟಪಟ್ಟು ಬಳಕೆ ಮಾಡಿಕೊಂಡಿದ್ದಾರೆ. ತೆಗೆದುಕೊಂಡು ಬಂದು ಉಪಯೋಗಿಸ್ಕೊಂಡ್ರು, ಅದರ ಪರಿಣಾಮವನ್ನು ಚೆನ್ನಾಗಿ ಕಂಡಿದ್ದಾರೆ. ನಾವು ಅವರ ಊರಿಗೆ ಹೋಗಿ ಕಡಿಮೆ ಆಯಿತು, ವ್ಯತ್ಯಾಸ ಆಯ್ತು ಅಂದ್ರೆ ಒಂಥರ ಮಂಕಾಗ್ತವಂತ ಅನ್ಕೊಂಡು ಪ್ರಸ್ತಾಪ ಮಾಡಿದ್ರು. ಕೇಳಿ ಇಂದಿರಾ ಅವರ ಮಾತುಗಳು. ಗಿಡ ಉಂಟು 360 ಗಿಡ ಏಲಕ್ಕಿ ಉಂಟು. ಏಲಕ್ಕಿಯನ್ನ ಎಷ್ಟು ವರ್ಷದಿಂದ ಬೆಳೀತಾ ಇದ್ರಿ? ಕಾಫಿಯನ್ನ ಏಲಕ್ಕಿ ಜೊತೆಗೆ ಹಾಕೊಂಡಿದ್ರೆ ಹೇಗೆ? ಏಲಕ್ಕಿನೇ ಬೇರೆ ಹಾಕಿದೀವಿ ಮಧ್ಯೆ ಗಿಡ ಹೋದಲ್ಲಿ, ಕಾಫಿನ ಬೇರೆ ಸಪರೇಟ್ ಮಾಡಿದೀವಿ. ಹೇಗೆ ಉಪಯೋಗಿಸ್ಕೊಳ್ತಿದ್ರಿ? ಎಷ್ಟು ಸಾರಿ ಬಳಕೆ ಮಾಡ್ಕೊಳ್ತೀರಿ? ನಾವು ಆಗೊಂದೇ 4-5 ಸರಿ ಹೊಡೆದ್ವಿ, ಸಿಕ್ಕಿದೆ ಯೂಸ್ ಮಾಡ್ತೀವಿ. ಒಂದು ಬ್ಯಾರಲ್ ನೀರಿಗೆ ಎಷ್ಟು ನುವಾಲ್ಗಿ ದ್ರಾವಣವನ್ನ ಹಾಕೊಳ್ತೀರಿ? 1/2 ಲೀಟರ್ ಹಾಕತೇವೆ. ನುವಾಲ್ಗಿಯನ್ನು ಸಿಂಪಡಣೆ ಮಾಡಿದ ಬಳಿಕ ನೀವು ಕಂಡ ಪರಿಣಾಮಗಳು ಏನೇನು ಈ ಗಿಡದ ಬೆಳವಣಿಗೆ ಮತ್ತೆ ಇತರೆ? ಕಾಯಿ ಸ್ವಲ್ಪ ಹಸಿರು ಬಂತು, ಗಿಡನು ಸ್ವಲ್ಪ ಹಸಿರು ಕಂದು ಬಂದ, ಅದಕ್ಕೋಸ್ಕರ ನಾವು ನೋಡಿ. ಸ್ವಲ್ಪ ಜಾಗ ಇದ್ರೂ ನೀವು ಇಷ್ಟಪಟ್ಟು ನುವಾಲ್ಗಿಯನ್ನ ಬಳಕೆ ಮಾಡ್ಕೊಂಡಿದ್ರಿ. ಸಣ್ಣ ಜಾಗದಲ್ಲಿ ನೀವು ಏಲಕ್ಕಿ ಕಾಫಿಯನ್ನ ಬೆಳೀತಾ ಈ ಕಟ್ಟಿ ಮತ್ತು ಕಾಫಿಯಿಂದ ಎಷ್ಟು ಸಿಕ್ಕಂತಾಯ್ತು? 1,00,000 ದಾಟೋಗಿದೆ. ಅಂತ ಖರ್ಚು ಜಾಸ್ತಿ ಆಗಿರ್ತದೆ, ನಾವು ಅದನ್ನ ಮಾಡ್ಕತ್ತೀವಿ ಮತ್ತೆ ಕೂಲಿ ಬರ್ತೀವಿ. ಗಿಡ ಎತ್ತರವಾಗಿ ಬೆಳೆದವಲ್ಲ ಏಲಕ್ಕಿ, ಹೇಗೆ ಸಿಂಪಡಣೆ ಮಾಡ್ತೀರಿ? ಯಾವಾಗ ಸಿಂಪಡಣೆ ಮಾಡ್ತೀವಿ? ಯಾವ ಸಮಯದಲ್ಲಿ ಸಿಂಪಡಣೆ ಮಾಡ್ತೀರಮ್ಮ? ಒಂದು ತಿಂಗಳಿಗೊಂದ್ಸರಿ ಅಲ್ಲಿಗೆ ಹೊಡೆದು ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆ ಒಳಗೆ ಮುಗಿಸುತ್ತೆ. ಸಿಂಪಡಣೆ ಮಾಡುವಾಗ ಏನನ್ಸುತ್ತೆ, ಏನಾದರೂ ಅನಾನುಕೂಲ ಅಂತ ಅನ್ಸುತ್ತಾ ಅಥವಾ? ಅದರಿಂದ ನಂಗೆ ಖುಷಿ ಆಯ್ತು. ಈ ನುವಾಲ್ಗಿಯನ್ನ ಬಳಕೆ ಮಾಡ್ಕೊಳ್ತಾ ಇದ್ದೀರಲ್ಲಮ್ಮ, ಕಾಫಿ ಮತ್ತು ಏಲಕ್ಕಿಗೆ ಕೀಟ ರೋಗಗಳ ಒಂದು ಬಾಧೆ ಅಥವಾ ಹಾನಿ ಏನನ್ನಿಸ್ತಾ ಇದೆ? ಸ್ವಲ್ಪ ಬೋರ್ಲ್ ಹುಳ ಕಡಿಮೆ ಆಗಿದ್ದ ಫಸ್ಟ್ ಹೊಡೆಯಾಗ, ಈಗ ಒಂದ್ಸಲ ಕಡಿಮೆ ಆಗುತ್ತೆ. ನುವಾಲ್ಗಿಯನ್ನ ಸಿಂಪಡಣೆ ಮಾಡೋದ್ರಿಂದ ಕೀಟಗಳು ರೋಗಗಳು ಕಡಿಮೆ ಆಗ್ತವ ಅಂತ ಅನ್ಕೊಂಡು ಹೇಳ್ತಿದ್ದೀರಲ್ವಾ? ನುವಾಲ್ಗಿ ಎಲ್ಲ ಹೊಡೆಯೋದ್ರಿಂದ ನಮಗೆ ಸ್ವಲ್ಪ ಎಲ್ಲ ಕಡಿಮೆ ಆಯ್ತದೆ. ಅಂದ್ರೆ ಟೈಮ್ ಸರಿಯಾಗಿ ಉಪಯೋಗಿಸ್ಕೋಬೇಕು, ಅಷ್ಟು ಉಪಯೋಗಿಸಕ್ಕೆ ಒಂದೊಂದು ಟೈಮ್ ಆಗಕ್ಲ, ಅದೇ ತೊಂದರೆ ಆಗೋದು ಅಷ್ಟೇ. ಸ್ನೇಹಿತರೆ, ಸೋಮವಾರಪೇಟೆ ತಾಲೂಕು ತಾಕೇರಿಗೆ ಪರಿಣಾಮವನ್ನ ಕಂಡಿದ್ದಾರೆ. ಹೀಗೆ ಕೊಡಗು ಅಲ್ದಲನೆ ಹಾಸನ ಅಲ್ದಲನೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ರೈತರು ನುವಾಲ್ಗಿ ದ್ರಾವಣವನ್ನ ಬೇರೆ ಬೇರೆ ಬೆಳೆಗಳಲ್ಲಿ ಬಳಕೆ ಮಾಡಿಕೊಂಡು ಪ್ರತಿಫಲವನ್ನ ಕಂಡಿದ್ದಾರೆ. ಹೆಚ್ಚಿನ ಮಾಹಿತಿಗೆ ನುವಾಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನ ಸಂಪರ್ಕಿಸಿ. 7651 ಸಂಖ್ಯೆ ಮತ್ತೊಮ್ಮೆ 8884267651. ಇದುವರೆಗೆ ನುವಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವು ಮೂಡಿಬಂತು. ಪ್ರಾಯೋಜಕರು ನುವಾಲ್ಗಿ ನ್ಯಾನೋ. ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಹಾಲ ತಂದೇನೆ ಸಲಸಯ್ಯ ಮಾತೇನ ಜಾಲ ಬಿದ್ದಾವ ಜಲಸೈಯೋ. ಹಾಲ ತಂದೇನೆ ಸಲಸಯ್ಯ ಮಾತೇನ ಜಾಲ ಬಿದ್ದಾವ ಜಲಸೈಯೋ. ಹಾಗೆ ವಾಡಿಯ ಬಸವ ಬಾಳ ದೊಡ್ಡವನಲ್ಲೋ ಬೀನು ಬೆಳ್ಳಿಯ ಮಗಳ ಮಡಸಿನೋ ಬಸವಣ್ಣ ಹೊನ್ನ ಸರಿ ಕಟ್ಟ ಬಿಗಸೀನೋ.